ಕಾಲ ಗೇರ್ಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರೋ ಮಳಿರಾಜ ಮಕ್ಕಳ ಮಾರಿ ರೊಕ್ಕ ಹಿಡಕೊಂಡು ಮಕ್ಕಳ ಮಾರಿ ರೊಕ್ಕ ಹಿಡಕೊಂಡು ಬತ್ಯಂತ ತಿರುಗ್ಯಾರೋ ಮಳಿರಾಜ ಅವರು ಬತ್ಯಂತ ತಿರುಗ್ಯಾರೋ ಮಳಿರಾಜ ಬಣ್ಣದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ